ಪೂರೈಕೆ ಮತ್ತು ಅವುಗಳ ಸದ್ಬಳಕೆ ಮುಂಗಾರು 2020 ಈ ಕುರಿತು ಡಾ ಎಸ್ ಎಂ ಸುಧಾಕರ್ ಅವರಿಂದ ಮಾಹಿತಿ ಕೇಳಿದಿರಿ. ಇನ್ನು ಮುಂದೆ ಕೇಳಿ, ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಶ್ರೀಮತಿ ತಾಯಮ್ಮ ಮತ್ತು ಸಂಗಡಿಯಿಂದ ಜೋಗಳತ್ತಪ್ಪ ಕೇಳಬಹುದು. ಚಿನ್ನದ ತೊಟ್ಟಲಿಗೆ ರನ್ನದ ಎಳೆಯಗ್ಗ, ಚಿನ್ನದ ತೊಟ್ಟಲಿಗೆ ರನ್ನದ ಎಳೆಯಗ್ಗ, ವಜ್ರ ಮಾಣಿಕದ ತಲದಿಂಬನಾಕೆ ಜೋ, ವಜ್ರ ಮಾಣಿಕದ ತಲದಿಂಬನಾಕೆ ಜೋ, ವಜ್ರ ಮಾಣಿಕದ ತಲದಿಂಬನಾಕೆ ಜೋ, ವಜ್ರ ಮಾಣಿಕದ ತಲದಿಂಬನಾಕೆ ಜೋ, ಮಾಣಿಕದ ತಲದಿಂಬನಾಕೆ ವಜ್ರನೆ ಮಾಣಿಕದ ತಲದಿಂಬನಾಕೆ, ಶರಣಾರಿಡ ಕಂಡ ತೋಗಿದಾರೆ ಗಜೋ, ಶರಣಾರಿಡ ಕಂಡು ತೋಗಿದಾರೆ ಗಜೋ, ಶರಣಾರಿಡ ಕಂಡ ತೋಗಿದಾರೆ ಗಜೋ, ಶರಣಾರಿಡ ಕಂಡು ತೋಗಿದಾರೆ ಗಜೋ, ಬಾಲನೆ ಮನಗ ಲೋಲನೆ ಮನಗ, ಸ್ವಾಮಿ ಬಸವಣ್ಣರ ಅಳಿಯನೆ ಮನಗ ಜೋ, ಸ್ವಾಮಿ ಬಸವಣ್ಣರ ಅಳಿಯ ನಿರ್ಮಲಗ ಜೋ, ಸ್ವಾಮಿ ಬಸವಣ್ಣರ ಅಳಿಯನೆ ಮನಗ ಜೋ, ಸ್ವಾಮಿ ಬಸವಣ್ಣರ ಅಳಿಯ ನಿರ್ಮಲಗ ಜೋ, ಸ್ವಾಮಿ ಬಸವಣ್ಣರ ಅಳಿಯ ಚನ ಬಸವಣ್ಣ, ಸ್ವಾಮಿ ಬಸವಣ್ಣರ ಅಳಿಯ ಚನ ಬಸವಣ್ಣ, ಶರಣಾರಿಡ ಕಂಡ ತೋಗಿದಾರೆ ಗಜೋ, ಶರಣಾರಿಡ ಕಂಡ ತೋಗಿದಾರೆ ಗಜೋ, ಶರಣಾರಿಡ ಕಂಡ ತೋಗಿದಾರೆ ಗಜೋ, ಶರಣಾರಿಡ ಕಂಡ ತೋಗಿದಾರೆ ಗಜೋ, ಕರ್ತನೆ ಮನಗ ಕರ್ತನೆ ಮನಗ, ಕರ್ತನೆ ಮನಗ ಕರ್ತನೆ ಮನಗ, ಅಕ್ಕನೇಲಮ್ಮನ ಅಳಿಯನೆ ಮನಗ ಜೋ, ಅಕ್ಕನೇಲಮ್ಮನ ಅಳಿಯನೆ ಮನಗ ಜೋ, ಅಕ್ಕನೇಲಮ್ಮನ ಅಳಿಯನೆ ಮನಗ ಜೋ, ಅಕ್ಕನೇಲಮ್ಮನ ಅಳಿಯನೆ ಮನಗ ಜೋ, ಅಮ್ಮನ ಮಗನೇನೆ ಮನಗ ಜೋ, ಅಕ್ಕನ ಗಮ್ಮನ ಮಗನೇ ನಿರ್ಮಲಗ ಜೋ, ಅಮ್ಮನ ಮಗನ ಚನ ಬಸವಣ್ಣ, ಅಕ್ಕನ ಗಮ್ಮನ ಮಗನೇ ಚನ ಬಸವಣ್ಣ, ಶರಣಾರಿಡ ಕಂಡ ತೋಗೆದಾರೆ ಗಜೋ, ಶರಣಾರಿಡ ಕಂಡ ತೋಗೆದಾರೆ ಗಜೋ, ಶರಣಾರಿಡ ಕಂಡ ತೋಗೆದಾರೆ ಗಜೋ, ಶರಣಾರಿಡ ಕಂಡ ತೋಗೆದಾರೆ ಗಜೋ, ಕ್ಯಾರೆ ಹತ್ತೋ ಕಾಲೇಣೆಯ ಅಟ್ಟಕೆ, ಕ್ಯಾರೆ ಹತ್ತೋ ಕಾಲೇಣೆಯ ಅಟ್ಟದ ಮೇಗಳ ಲಾಲಿಯ ತಗದೋ ಜೋ, ಅಟ್ಟದ ಮೇಗಳ ಲಾಲಿಯ ತಗದೋ ಜೋ, ಅಟ್ಟದ ಮೇಗಳ ಲಾಲಿಯ ತಗದೋ ಜೋ, ಅಟ್ಟದ ಮೇಗಳ ಲಾಲಿಯ ತಗದೋ ಜೋ, ಮೇಗಳ ಲಾಲಿಯ ತಗದೋ, ಅಟ್ಟದ ಮೇಗಳ ಲಾಲಿಯ ತಗದೋ, ಲಾಲಿಗ ಸಾರೆ ಸಾಲೆ ನಣೆವಾದೋ, ಲಾಲಿಗ ಸಾರೆ ಸಾಲೆ ನಣೆವಾದೋ, ಲಾಲಿಗ ಸಾರೆ ಸಾಲೆ ನಣೆವಾದೋ, ಲಾಲಿಗ ಸಾರೆ ಸಾಲೆ ನಣೆ ಸೇರೆ ತಾನೊಟ್ಟ ಗಂಡ ನೇಲಯ, ಸೇರೆ ತಾನೊಟ್ಟ ಗಂಡ ಜೊಟ್ಟ, ಸೀರೆ ನಾನೊಟ್ಟ ಗಂಡ ಜೋ, ಸೇರೆ ತಾನೊಟ್ಟ ಗಂಡ ನೇಲದ ಬಟ್ಟ ಅಣಿಗೆಟ್ಟ ಗಂಡ ಜೋ, ನೀಲಿಯ ಬಟ್ಟ ಅಣಿಗೆ ಇಟ್ಕಂಡ ಜೋ, ಜೋಲದ ಬಟ್ಟ ಅಣಿಗೆ ತಗೊಂಡ ಜೋ, ಜೋಲದ ಬಟ್ಟ ಅಣಿಗೆ ತಗೊಂಡ ಜೋ, ಬಟ್ಟಣೆಗೆ ಇಟ್ಟಂಡ ನೇಲದ ಬಟ್ಟಣೆಗೆ ಇಟ್ಟಗಂಡ ಬಾಲೆಗೆ ತಕ್ಕದ ಅಂಗಿ ತಕ್ಕಂಡ ಜಾಲೆಗೆ ತಕ್ಕದ ಅಂಗಿ ತಕ್ಕಂಡ ಜಾಲೆಗೆ ತಕ್ಕದ ಅಂಗಿ ತಕ್ಕಂಡ ಜಾಲೆಗೆ ತಕ್ಕದ ಅಂಗಿ ತಕ್ಕಂಡ ತಕ್ಕದ ಅಂಗಿ ತಕ್ಕಂಡ ಬಾಲೆಗೆ ತಕ್ಕದ ಅಂಗಿ ತಕ್ಕಂಡ ಬಾಲನ ತಾಯಿಗಳು ಬರುತ್ತಾರೆ ಸಂಜೆ ಬೋಗಿನ ಕೈ ಜೋ ತಾಯರು ಬರುತ್ತಾರೆ ಸಂಜೆ ಬೋಗಿನ ಕೈ ಜೋ ಬಾಲನ ತಾಯಿಗಳು ಬರುತ್ತಾರೆ ಸಂಜೆ ಬೋಗಿನ ಕೈ ತಾಯರು ಬರುತ್ತಾರೆ ಸಂಜೆ ಬೋಗಿನ ಕೈ ಜೋಪಿನ ಸೀರೆ ತಾನೊಟ್ಟ ಗಂಡ ಕಪ್ಪಿನ ಸೀರೆ ತಾನೊಟ್ಟ ಗಂಡ ಕಪ್ಪಿನ ಬಟ್ಟಣೆಗೆ ತಗೊಂಡ ಜೋಜಿನ ಬಟ್ಟಣೆಗೆ ತಗೊಂಡ ಜೋಜಿನ ಬಟ್ಟಣೆಗೆ ತಗೊಂಡ ಜೋಜಿನ ಬಟ್ಟಣೆಗೆ ತಗೊಂಡ ಜೋಜಿನ ಬಟ್ಟಣೆಗೆ ತಗೊಂಡ ಕಪ್ಪಿನ ಬಟ್ಟಣೆಗೆ ತಗೊಂಡ ಬಾಲರ ತಾಯಿಗಳು ಬರುತ್ತಾರೆ ಸಂಜೆ ಬೋಗಿನ ಕೈ ಜೋ ಬಾಲರ ತಾಯಿ ಬರುತ್ತಾರೆ ಸಂಜೆ ಬೋಗಿಗೆ ಜೋ ಬಾಲನ ತಾಯಿಗಳು ಬರುತ್ತಾರೆ ಸಂಜೆ ಬೋಗಿನ ಕೈ ಜೋ ಬಾಲನ ತಾಯಿ ಬರುತ್ತಾರೆ ಸಂಜೆ ಬೋಗಿನ ಕೈ ಜೋ ನೀಲದ ಸೀರೆ ತಾನೊಟ್ಟ ಗಂಡ ನೀಲದ ಸೀರೆ ತಾನೊಟ್ಟ ಗಂಡ ನೀಲ